ನಿಮ್ಮಲ್ಲಿ ಏನಿದ್ದದ್ದು ತಂದು ನೀಡಿರಿ, ಹಸಿವೆಯನ್ನು ತಡೆಯಲಾರೆ. ಅಮ್ಮ ಅನ್ನ ನೀಡಿ ಪುಣ್ಯ ಪಡೆಯಿರಮ್ಮ, ಪುಣ್ಯ ಪ್ರಾಪ್ತದಲ್ಲಿ ಐಶ್ವರ್ಯನ್ನು ಮರಿಬಿಡಿ ತಾಯಿ. ಅಯ್ಯ ನಮ್ಮ ಕೈ ಖಾಲಿ ಇಲ್ಲ, ಸುಮ್ಮನೆ ಮುಂದಾಗು. ಅಮ್ಮ ಪುಣ್ಯಾತ್ಮರಾದ ನೀವು ಕೈ ತೆರವಿಲ್ಲ ಅಂತ ಹೇಳಬಾರದು. ಹಸಿದು ಬಂದವರಿಗೆ ಅನ್ನ ನೀಡಿದರೆ ನಿಮಗೆ ಮಹಾ ಪುಣ್ಯ ಬರುವುದಮ್ಮ ತಾಯಿ, ಮಹಾ ಪುಣ್ಯ ಬರುವುದು. ಹಾ, ಪುಣ್ಯ ಮಾಡಿ ಸಂಪತ್ತನ್ನು ಪಡೆದಿದ್ದೇವೆ, ಇದಕ್ಕಿಂತ ಹೆಚ್ಚಿನ ಸಂಪತ್ತು ಬೇಕಿಲ್ಲ, ಇಷ್ಟೇ ಸಾಕು. ತಾಯಿಗಳೇ, ಈಗಿದ್ದ ಐಶ್ವರ್ಯ ಸ್ಥಿರವಾಗಿ ಇರುವುದಕ್ಕೆ ಯಾವಾಗಲೂ ಪುಣ್ಯ ಕಾರ್ಯಗಳನ್ನೇ ಮಾಡುತ್ತಿರಬೇಕು. ಸಂಪತ್ತಿನ ಗರ್ವದಲ್ಲಿ ಮೆರೆದರೆ ಆ ಐಶ್ವರ್ಯ ಯಾವ ಕಾಲಕ್ಕೂ ನಿಲ್ಲುವುದಿಲ್ಲ. ನೀವು ಗಳಿಸಿಟ್ಟ ಹಣದಲ್ಲಿ ಕೆಲವು ಅಂಶವಾದರೂ ಸತ್ಕಾರಕ್ಕೆ ಉಪಯೋಗವಾಗದಿದ್ದರೆ ನೀವು ಕೂಡಿಸಿದ್ದ ಹಣವನ್ನು ಮಣ್ಣು ಗೂಡಿಸಿ ತನ್ನ ಗೂಡಿಟ್ಟರನ್ನು ಸಹ ಮಣ್ಣು ಗುಡಿಸುವ ಮಾತನ್ನು ಮರೆಯಬೇಡ ತಾಯಿ. ಅಮ್ಮಗಳಿರ, ಹೊಡಿಬಿಡಿರಿ ತಾಯಿ, ಹೊಡಿಬಿಡಿರಿ. ನಿಮ್ಮಲ್ಲಿ ಏನಿದ್ದುದು ತಂದು ನೀಡಿರಿ ತಾಯಿಗಳೇ. ಏನೇನಾಗಮ್ಮ ಅವಸಮ್ಮ, ಇದೇನೇ ಮನೆಯಲ್ಲಿ ಬಬ್ಬಾಟ? ಏನಮ್ಮ ತಾಯಿಗಳೇ, ಏನಮ್ಮ ತಾಯಿಗಳೇ, ಹಿಂದಕ್ಕೊಮ್ಮೆ ನಾನು ಬಂದಾಗೆ ಆ ಮಹಾ ತಾಯಿ ನನಗೆ ನೀಡಿ ಕಳಿಸಿದ್ರು. ಆ ತಾಯಿಯು ಈಗ ಎಲ್ಲಿ ನೋಡಿದರೂ ಕಾಣುವುದಿಲ್ಲವಲ್ಲ. ಆ ಮಲ್ಲಿಗೆ ಇಲ್ಲಪ್ಪ. ಎಲ್ಲಿಗೆ ಹೋಗಿರೋಳು ಮಾ ತಾಯಿ? ಅಡವಿಗೆ. ಕಾರಣವೇನು ತಾಯಿ? ಅದಕ್ಕೆ ನೀನೇ ಕಾರಣ. ನಿಮ್ಮಂತವರಿಗೆ ಅಣ್ಣ ನೀಡಲು ಅಡವಿ ಸೇರು ಹೊಂತ ಬತ್ತು. ಆಹಾ ತಾಯಿಗಳೇ, ನೀವು ಬೈದರು ಬಡೆದರು ನನಗೆ ಸಿಟ್ಟುವಿಲ್ಲಮ್ಮ. ಏನಿದ್ದುದು ತಂದು ನೀಡಿರಿ ತಾಯಿಗಳೇ. ಅಮ್ಮಗಳಿರ, ಭಿಕ್ಷಕ್ಕಾಗಿ ನಾನು ಬಂದಿರುವನು ತಾಯಿ. ಯಾವ ಬಗೆಯ ಭಿಕ್ಷೆಯನ್ನಾದರೂ ನೀಡಿ ತಾಯಿ. ಏನೇನಾಗಮ್ಮ ಜಂಗಮನೋ ಗಂಟು ನುಂಗವನು ಸರ್ಕಲ್ ಬರೋದು ಕೊರಾಣ ಭಿಕ್ಷೆ ಒಂದು ನಿಲ್ಲೋದು. ಬಂದ ಬಂದಾಗ ನಿಲ್ಲಿಕ್ಕೆ ನಿಮ್ಮ ಅಪ್ಪ ಕಳಿಸಿಟ್ಟಿರುವೇನು? ಶಿವನು ಕೊಟ್ಟಿರುವನೆಂದು ಕೇಳಲು ಬಂದಿರುವೆನಮ್ಮ. ಬಲವಾದ ಗಂಟನ್ನು ಜೋಕಿ ಮಾಡಿ ಇಟ್ಟಿಕೊಂಡು ಶ್ರೇಷ್ಠ ಸದ್ಭಕ್ತಳಾದ ಮಲ್ಲಮ್ಮನಲ್ಲಿ ಮಾತ್ರ ಉಂಟು. ಏನಮ್ಮ ತಾಯಿ, ಈ ಸಿರಿಯಾಳ ರಾಜನು ತನ್ನ ಮಗನ ತಲೆಯನ್ನು ಕುಟ್ಟಿ ಪಾಕ ಮಾಡಿ ಜಂಗಮರಿಗೆ ಉಣಿಸಿದ ಕಥೆಯನ್ನು ಕೇಳಿಲ್ಲವೇ ತಾಯಿ? ನಿನ್ನ ಸಂತಾನ ಸಾವಿರವಾಗಲಿ, ನಿನ್ನ ಬಳ್ಳಿ ಹಬ್ಬಲಿ, ನನಗೆ ತುತ್ತು ಪ್ರಸಾದವನ್ನು ನೀಡಿ ಕಳಿಸಮ್ಮ ತಾಯಿ. ಹಾ, ನೀನೇ ಪುಣ್ಯವೆಂದು ನನಗೆ ಗೊತ್ತಾಗಲಿಲ್ಲಪ್ಪ. ನಿನಗೆ ಪ್ರಸಾದವನ್ನು ಕೊಡಿಸುತ್ತಿದ್ದೆ. ತಂಗಿನಾಗಮ್ಮ ಬಸಮ್ಮ, ಏಕೆತ್ತವ್ರೆ, ಸ್ವಾಮಿಗಳು ಬಾಳಸದಂತೆ ಕಾಣುತ್ತದೆ. ಹೌದು ಅತ್ತವ್ರೆ. ಇವನಿಗೆ ತಂದು ಚೆನ್ನಾಗಿ ಉಣಿಸಿ ಕಳಿಸಿರಿ. ಆಗಲೇ ಅತ್ತವ್ರೆ. ತಂಗಿ ಬಸಮ್ಮ. ಏಕೆ ಅಕ್ಕ? ಒಳಗೆ ಹೋಗಿ ಹಾಲು ಹೋಳಿಗೆ ತುಪ್ಪ ಕರಿಗಡಬನ್ನು ತೆಗೆದುಕೊಂಡು ಬಾರೆ. ಶಿವ ಶಿವ ಶಿವ ಶಿವ ಶಿವ ಶಿವ ಶಿವ ಶಿವ. ತಾಯಿಗಳೇ, ನನಗೆ ಕರಿಗಡಬನ್ನು ಮೊದಲು ನೀಡಿರಿ, ಅವುಗಳ ಮೇಲೆ ನಾನು ಬಹು ಪ್ರೀತಿ ತಾಯಿ. ಅವೆಲ್ಲ ಸಜ್ಜಾದವ್ರಿ. ಈಗ ಆಗ್ಲಿ ತಾಯಿ, ಅದರಲ್ಲಿ ಒಂದು ತಾಲಿ ತುಪ್ಪ ಆದರೆ ಸಾಕು. ಅವು ಸಜ್ಜಾದವ್ರಿ. ಅಮ್ಮ, ಮಾವಿನ ಹಣ್ಣಿನ ಉಪ್ಪಿನಕಾಯಿ ಮಾತ್ರ ಮರೆಯಬೇಡ ತಾಯಿ. ಅವ್ರಿ ಆಗಲಿ ನನ್ನಮ್ಮ, ಆದಷ್ಟು ಬೇಗನೆ ನೀಡಿರಮ್ಮ. ಶಿವ ಶಿವ ಶಿವ ಶಿವ ಶಿವ ಶಿವ. ಬಡಿ ಬೇಡಿರಮ್ಮ ತಾಯಿಗಳಿಗೆ, ಬಡಿ ಬೇಡಿರಿ. ಅಮ್ಮಗಳಿರ, ಸುಮ್ಮ ಸುಮ್ಮನೆ ಗಾಳಿಯನ್ನು ಗುದ್ದಿ ಮೈಯನ್ನೇ ಮೆತ್ತಗೆ ಮಾಡಿಕೊಳ್ಳಬೇಡಿ. ನಿಮ್ಮಂತ ಪಾಪಾತ್ಮರ ಜೊತೆಯಲ್ಲಿ ಇರಲು ಬೇಸತ್ತು. ಆ ಗುಡ್ಡದ ಮಲ್ಲಯ್ಯನ ಗತಿಯೆಂದು ಕಾಡನ್ನೇ ಸೇರಿರಬಹುದು. ಅಮ್ಮಗಳಿರ, ಈ ಜಂಗಮನ ತಿರಸ್ಕಾರದ ಫಲವು ನಿಮಗೆ ಶೀಘ್ರದಲ್ಲೇ ಲಭಿಸುವುದು. ಅಜ್ಞಾನಿಗಳೇ, ಮಹಾಪಾಪಿಗಳೇ. ಶಿವ ಶಿವ ಶಿವ ಶರಣರ ಕಾಯ್ವನೆ ಬಾ.

ಈಗ ಅವರಿಗೆ ಕಡಗಾಲವೂ ಸಮೀಪಿಸಿತು. ಬೇಡಪ್ಪ ಬೇಡ, ಬೇಡ ತಂದೆ. ಅವರ ಮಾಡಿದ ತಪ್ಪಿಗೆ ನನಗೆ ಶಾಸನ ಕೊಡುತ್ತಂದೆ. ಅಪರಾಧಿಯನ್ನು ಬಿಟ್ಟು ನಿರಪರಾಧಿಯಾದ ನಿನ್ನನ್ನು ದಂಡಿಸುವುದು ಯಾವ ನ್ಯಾಯವಮ್ಮ? ಆದರೂ ದೇವ, ಅವರು ಮಾಡಿದ ಅಪರಾಧಕ್ಕಾಗಿ ನಾನು ಕ್ಷಮೆ ಕೇಳುವೆನಪ್ಪ, ನಾನು ಕ್ಷಮೆ ಕೇಳುವೆನು. ನೀನು ದಯಾಗುಣ ಬರೆತಲ್ಲವೇ, ಲೋಕಹಿತಕ್ಕಾಗಿ ವಿಷವನ್ನು ಕುಡಿದು ವಿಷದರೆ ನಂಬ ಬಿರುದವನ್ನು ಪಡೆಯಲಿಲ್ಲವೆ. ನೀನು ವಿಷಪುರಿತ ಹಾವನ್ನು ಕೊರಳಲ್ಲಿ ಸುತ್ತಿಕೊಂಡದರಿಂದ ಅವು ವಿಷರಹಿತವಾಗಿ ಸಾಧುಗಳಾಗಲಿಲ್ಲವೆ. ಅದರಂತೆ ಅಜ್ಞಾನಿಗಳನ್ನು ಶಿಕ್ಷಿಸದೆ ಅವರನ್ನು ಕೃಪಾದೃಷ್ಟಿಯಿಂದ ನೋಡು, ಅವರು ಸಾಧುಗಳಾಗಿ ನಿನ್ನ ಪಾದಶ್ಯವನ್ನು ಮಾಡುವರು ಸ್ವಾಮಿ. ಇವಳಂತ ಶಾಂತಮೂರ್ತಿಯು ಇವಳನ್ನು ಪರಿಪರಿಯಿಂದ ಪೀಡಿಸಿ ಕಾಡಿಗಟ್ಟಿದರು. ಅತ್ತೆ ನಗುವೆಣರಲ್ಲಿ ಎಳ್ಳಷ್ಟು ಮಾತ್ರೆ ಭಾವನೆ ಇಲ್ಲವಲ್ಲ. ತಾಯಿ ಮಲ್ಲಾಂಬೆ ಹಾಗೆ ಕ್ಷಮಿಸಲು ಶಕ್ತವಿಲ್ಲ. ಕಷ್ಟವಿಲ್ಲದೆ ಅವು ಶಿಕ್ಷಿಸಲು ಮತ್ತಿಟ್ಟು ಮುಂದುವರಿಯುವುದು. ಆದರೆ ನಿನ್ನ ಅತ್ತೆ ನಗುವೆಣರಿಗೆ ತಕ್ಕ ಶಿಕ್ಷೆಯನ್ನು ಕೊಡುವೆನು. ಬೇಡ ತಂದೆ. ಅಮ್ಮ, ನಿನ್ನ ಮಾವನ ಮನೆಯ ಐಶ್ವರ್ಯವೂ ಸುಟ್ಟು ಹೋಗಲಿ. ನನ್ನನ್ನು ಹೊಡೆದು ನಿನ್ನ ಅತ್ತೆ ನಗುವೆಣ್ಣರಿಗೆ ಚೂಲಿ ಕೆಮ್ಮ ಪದ್ಮರಕ್ಷೆ ಅಡ್ಡು ಕೈ ಬೇಡ ತಂದೆ. ಬೇಡ, ಉರಿ ಚಳಿ ಮೊದಲಾದ 360 ರೋಗಗಳು ಉಂಟಾದ ಆ ಚಿನ್ನರಟ್ಟಿ ಸರ್ವ ಸಂಪತ್ತನ್ನು ಕೆಡಿಸದಿದ್ದರೆ ನನ್ನ ಹೆಸರು ಮಲ್ಲಯ್ಯನೇ. ಕ್ಷಮಿಸು ತಂದೆ, ಕ್ಷಮಿಸಪ್ಪ, ಕ್ಷಮಿಸು ತಂದೆ. ಅಜ್ಞರು ಎಸಗಿ ತಪ್ಪಿಗೆ ಆಗಿ ಶೂದ್ರನಾದ ನೀನು ಕೋಪಿಸಿಕೊಳ್ಳಬೇಕೆ? ನನ್ನ ಮಾವನು ಮನೆಯಲ್ಲಿ ಇರುತ್ತಿದ್ದರೆ ಈ ರೀತಿ ಜಂಗಮ ತಿರಸ್ಕಾರ ನೋಡಿ ಅವನು ಸುಮ್ಮನೆ ಇರುತ್ತಿರಲಿಲ್ಲ. ನೀನು ಬೆಳೆಸಿದ ಸಸಿಯನ್ನು ನೀನೇ ಕಿತ್ತುಕೊಳ್ಳುವುದು ಉಚಿತವೇ? ಅಮ್ಮ, ನನ್ನನ್ನು ಬಡಿಯುವಾಗ ನೀನಿದ್ದರೆ ನನಗಾದನು ನಿನಗುಂಟಾಗಿದ್ದರೆ ಇದಕ್ಕಿಂತ ಹೆಚ್ಚಾದ ಯಾವ ಶಾಪುಡೆಂದು ಹೇಳುತ್ತಿದ್ದೆಯೋ ನಾನು ಅರಿಯೇ. ಹಸಿದು ಬಳಲುತ್ತಿರುವ ದುರಾತ್ಮರನ್ನು ಶಪಿಸದಿರುವ ಹೊತ್ತು ಇನ್ನಾವರು ನನ್ನಲ್ಲಿದೆ ತಾಯಿ? ತಂದೆ, ನನ್ನಪ್ಪ, ನಿನಗೆ ಅಸಾಧ್ಯವದು, ನಿನಗೆ ಅಸಾಧ್ಯವದು. ಈ ಜಗತ್ತಿನ ಸಮಸ್ತ ಬಲವು ನಿನ್ನ ಕೈಯಲ್ಲಿ ಉಂಟು. ಅದರಲ್ಲಿ ನನ್ನ ಮಾವನಿಗೆ ಶಾಪ ಕೊಟ್ಟ ನೀನು ಅವರನ್ನು ಬಳಲಿಸುವುದಾದರೆ ನಿನಗೆ ಲೋಕದಲ್ಲಿ ಅಪಕೀರ್ತಿ ಬರಲಾರದೆಯಪ್ಪ, ಅಪಕೀರ್ತಿ. ಅಮ್ಮ, ದುಷ್ಟ ಶಾಸನ ಮಾಡಿದರೆ ನನಗೆ ಅಪಕೀರ್ತಿ ಬರುವುದೇನಮ್ಮ? ದುಷ್ಟನಿಗೆ ಶಿಷ್ಟ ಪರಿಪಾಲನೆಂಬ ಬಿರುದು ಬಂದಿಲ್ಲವೇ? ಸ್ವಾಮಿ, ನನ್ನಪ್ಪ, ನೀನು ಹೀಗೆ ಶಾಪ ಕೊಟ್ಟರೆ ಇದಕ್ಕೆ ದುಷ್ಟ ಶಾಸನವೆಂದು ಯಾರೂ ತಿಳಿಯುವುದಿಲ್ಲ. ಉಣ್ಣಲೆಕ್ಕಿದವರ ಮಣಿ ಮುರಿಯುವ ಹೊಟ್ಟೆ ಕಿಚ್ಚಿನವನೆಂದು ಜನರು ನಿನಗೆ ಅಪವಾದ ಹೊರಿಸುವರು. ಪರರಿಂದ ತಮಗೆ ಅಪಕಾರವಾಗಿದ್ದರೂ ಮೃತುಪಕಾರ ಮಾಡುವುದೇ ಕ್ಷಮೆ. ಅಂತ ಕ್ಷಮಾಗುಣ ನೀನಾಗದಿದ್ದರೆ ನಿನಗೆ ಗುರು ಎಂದು ಯಾರು ಹೇಳಬೇಕಪ್ಪ? ಅಮ್ಮ, ನಿನ್ನ ಅತ್ತೆ ನಗುವೆಣ್ಣರು ಮಾಡಿದ ಈ ದೇಹದ ಮನ್ನಣೆಯನ್ನು ನೆನೆಸಿಕೊಂಡರೆ ನನ್ನ ತಲೆಯಲ್ಲಿ ಸಾವಿರಾರು ಪಿಡಿಗಳು ಚಟ್ಪಡಿಸುತ್ತವೆ. ಬೇಡಪ್ಪ ಬೇಡ ತಂದೆ, ಬೇಡ. ನನ್ನ ಬಾಯಲ್ಲಿ ಬಂದ ಶಾಪವನ್ನು ಹಿಂದಿರುಗಿಸು ಸ್ವಾಮಿ. ಅಮ್ಮ, ನೀನು ನಿನ್ನ ಗಂಡನ ಮನೆ ಕಾಲಿಟ್ಟ ದಿನವೇ ನಿನ್ನ ಗಂಡನ ಮನೆಯ ವೈಭವ ಉಕ್ಕೇರ ಹತ್ತಿತು. ಆದರೆ ಅವರ ದೈವದಲ್ಲಿ ಅದನ್ನೇ ಅನುಭವಿಸಿದು ಇದ್ದಿದ್ದಿಲ್ಲ. ಯಾಕಂದರೆ ದರಿದ್ರನೆಂದು ನನಗೂ ಹೊಡೆದು, ಅದೂ ಅಲ್ಲದೆ ನಿನಗೂ ಕೂಡ ಕಾಡಿಗಟ್ಟಿದ ಮೇಲೆ ನಿನ್ನ ಗಂಡನ ಮನೆಯ ವೈಭವ ನೆಲಮನೆಯನ್ನು ಸೇರಿತು. ಅಮ್ಮ, ನೀನು ಹೇಳಿದಂತೆ ನಾನು ನನ್ನ ಶಾಪವನೆಯನ್ನು ಹಿಂದಕ್ಕೆ ತೆಗೆದುಕೊಂಡಿನೆಂದು ತಿಳಿ. ಆದರೆ ಅವರು ಮಾಡಿದ ಕರ್ಮದ ಫಲವನ್ನು ಅವರನ್ನು ಬಿಡಬೇಕಲ್ಲ. ಬುದ್ಧಿ ಕರ್ಮಾನುಸಾರ ಎಂಬ ವಚನಾನುಸಾರದಿಂದ ಬಂದ ಈ ಜಗತ್ತಿನಲ್ಲಿ ಭಾಗ್ಯವಂತರ ಮನೆಗೆ ಬಂದು ಸುಖ ಜೀವನವನ್ನು ನಡೆಸುತ್ತಿರುವರಲ್ಲ. ಈ ಕಾಲದಲ್ಲಿ ಎಡಗೈಯಿಂದ ಮಾಡಿ ಇದನ್ನು ಬಲಗೈಯಿಂದ ಉಣ್ಣಬೇಕೆಂಬ ಶೀಘ್ರ ಗಾಮಿಯಾದ ತತ್ವವಿದೆ. ತದನುಸಾರವಾಗಿ ಜರುಗುವುದು. ಸಿಕ್ಕಲು ಅಯ್ಯ ಕಳ್ಳ ಲಪಂಗ ಅಲ್ಲ, ಸಿಟ್ಟಿನ ಬರದಾಗ ಹೋಗಿ ಬಿಟ್ಟಿದ್ರೆ ಏನಾಗ್ತಿತ್ತೋ ಏನೋ ನನ್ನ ಗತಿ. ಅಮ್ಮ ಯಾಕೆ ಸ್ವಾಮಿ, ನಿನ್ನ ಅತ್ತಿ ನಗಿವೆಂಡರು ಸಾಮಾನ್ಯರಲ್ಲ. ಯಾಕಪ್ಪ? ನಿನ್ನ ಪತಿಯಾದ ಭರಮರೆಡ್ಡಿಯನ್ನು ಪ್ರೇರೇಪಿಸಿ ಕಳಿಸಿದ್ದಾರೆ. ಅವನು ಇಲ್ಲಿಗೆ ಬಂದು ನಮ್ಮ ಕೃತಿಗಳನ್ನು ನೋಡಲು ಕಣ್ಣು ತೆರೆದಿದ್ದಾನೆ ತಾಯಿ, ಕಣ್ಣು ತೆರೆದಿದ್ದಾನೆ. ಅವರ ದುಷ್ಟ ಕಲ್ಪನೆಯಿಂದ ನಮಗೆ ಏನಾಗುವುದಪ್ಪ? ಹಾಲಿದ್ದದ್ದು ಹಾಲಾಗುವುದು, ನೀರಿದ್ದದ್ದು ನೀರಾಗುವ ತಂದೆ. ನೋಡ್ರಪ್ಪ, ನನ್ನ ಹೆಂಡತಿ ಹಾದ್ರ ಮಾಡಿದ್ದು ಕದೆ ಆದ್ರ ನೋಡ್ರಿ, ಜನಾಗ ಅಯ್ಯ ಅಪ್ಪ ಅಂತ ಕರುತ್ತಾಳ, ಅವ್ವ ಮಗಳೇ ಮಲ್ಲಾಂಬೆ ಅಥವಾ ಪಿರೋತಿ ಮಾಡ್ತಾಳೆ ಅಂದ್ಮೇಲೆ ಹೆಂಗ್ ದೋಷ ಕೊಡಕ್ ಬರ್ತೈತಿಪ್ಪ? ಕಲಿ ಕಾಲ ಮಂದಿನ ನಂಬಕಾಗಲಿಲ್ಲ. ಇರಲಿ, ಮುಂದೆ ಹೋಗಿ ವಿಚಾರಿಸುವ. ಅಮ್ಮ, ನಿನ್ನ ಅತ್ತೆ ನಗೆವೆಣ್ಣರು ನಿನ್ನ ಪತಿಯಾದ ಭರಮರೆಡ್ಡಿಯನ್ನು ಪ್ರೇರೇಪಿಸಿ ಕಳಿಸಿದ್ದಾರೆ. ಅವನು ಇಲ್ಲಿಗೆ ಬಂದು ನಮ್ಮ ಕೃತಿಗಳನ್ನು ನೋಡಲು ಕಣ್ಣು ತೆರೆದಿದ್ದಾನೆ ತಾಯಿ, ಕಣ್ಣು ತೆರೆದಿದ್ದಾನೆ. ಯಾರೋ ಇವನು ನಾ ಬಂದದ್ದು ಇವ್ ಹೆಂಗ್ ತೆರೆದಿರ್ಬೇಕಪ್ಪ? ಚೇ ಮನುಷ್ಯ ಅಲ್ಲೋ ಮಾರಾಯ ಇವ, ದೇವ್ರದ ಹೌದ. ಈಗ ಹೋಗಿ ಇಬ್ಬರದು ಪಾದವನ್ನು ಹಿಡಿದುಕೊಳ್ಳಿವೆ. ಅಪ್ಪ ಅಮ್ಮ, ನನ್ನಪ್ಪ ಅವರು ಬಂದರು ಏನು ಮಾಡುವರಪ್ಪ? ನಮ್ಮಲ್ಲಿ ದುರ್ವಿಚಾರ ದುಷ್ಟಕರ್ತೆ ಇದ್ದರಲ್ವೇ ನಮ್ಮನ್ನು ಶಿಕ್ಷಿಸುವುದು. ತಾಯಿ, ನನ್ನ ಇಚ್ಛಾ ಶಕ್ತಿಯನ್ನು ನೋಡು. ನಿನ್ನ ಪತಿಯಾದ ಭರಮರೆಡ್ಡಿಯನ್ನು ಪ್ರೇರೇಪಿಸಿ ಕಳಿಸಿದ್ದಾರೆ. ಅವನು ಬಂದು ನಮ್ಮ ವೀರವರನ್ನು ಕೊಂದು ಹಾಕಲು ಆ ಕಬ್ಬಿಣದ ಕೊಡ್ಲೇನು ತಂದಾನಲ್ಲ, ಅದು ಈಗ ಬಂಗಾರದಾಗಿ ಬಿಟ್ಟಿದೆ ನೋಡು. ಬಂಗಾರದಾಗ್ಬಿಟ್ಟದಪ್ಪ ನಂದು. ಏ ಲೋಡ, ನನ್ನ ಹೆಂಡತಿ ಆದ್ರ ಮಾಡಿದ್ದು ಕಲೆ ಆದ್ರ ಈಗ ಹೋಗಿ ಇಬ್ಬರದು ಪಾದವನ್ನು ಹಿಡಿದುಕೊಳ್ಳುವೆ. ಮಗು ಮಲ್ಲಮ್ಮ, ಏನಪ್ಪ? ನಿನ್ನ ಪತಿಯಾದ ಭರಮರೆಡ್ಡಿಯು ಬಂದು ಬಹಳ ಹೊತ್ತಾಯ್ತು. ನನ್ನಮ್ಮ ಅವನನ್ನು ಉಪಚರಿಸುತ್ತಾಯಿ. ಎಲ್ಲಿ ತಂದೆ? ಅಲ್ಲಿರುವನು ನೋಡು ತಾಯಿ. ಎಲ್ಲಪ್ಪ? ಆ ಮರದ ಮರೆಯಲ್ಲಿ ನಿಂತಿರುವನು ನೋಡು. ಶಿವ ಶಿವ, ಎಲ್ಲಿ ತಂದೆ? ಅವನೇ ನೋಡು ತಾಯಿ. ಎಲ್ಲಪ್ಪ? ಮುಂದಕ್ಕೆ ಹೋಗಿ ನೋಡು. ಶಿವ ಶಿವ, ಸಾಕ್ಷಾತ್ ಮಲ್ಲಿಕಾರ್ಜುನ ರೂಪಿಯಾದ ನನ್ನ ಪತಿದೇವರು. ನಮಸ್ಕರಿಸುವನು ಸ್ವಾಮಿ. ಇದು ನೋಡಿ, ನೀನು ನನ್ನ ಕಾಲಿಗೆ ಯಾಕೆ ಬೀಳ್ತೀಯ ಹಂಗಲ್ಲ? ನೋಡಿ, ನಿನ್ನ ಭಕ್ತಿಯ ಪ್ರಭಾವದಿಂದ ಈ ಕಬ್ಬಿಣದ ಮೂಳಿ ಹೋಗಿ ಬಂಗಾರದ ಆಗಿ ಬಿಟ್ಟಿದೆ ನೋಡಿ. ಶಿವ ಶಿವ, ಮಲ್ಲೇಶ, ಮಲ್ಲಿಕಾರ್ಜುನ. ಹಾ, ಈಗೊಳೆ ನೋಡಿ, ನಾನು ಈಗ ಹೋಗಿ ಬರ್ತೀನ ಹಂಗಲ್ಲ. ಏನು ಹೇಳಿ ಸ್ವಾಮಿ? ನಾನು ಏನು ಹೋಗಿ ಬರ್ತೀನಲ್ಲ. ಏನು ಸ್ವಾಮಿ? ದೇವ, ಮಲ್ಲೇಶ, ಮಲ್ಲಿಕಾರ್ಜುನ. ಮಲ್ಲಿ ನೋಡಿ, ಬಂಗಾರದ ಕೊಡಲಿ ಆಗತ್ತಿದ್ರು ನಿನ್ನ ಭಕ್ತಿಯ ಪ್ರಭಾವದಿಂದ ಹೇಗಾದ್ರೆ ಮಾಡಿ ನಾನು ಅವ್ರನ್ನ ಕೊಂದ ಬರ್ತೀನಿ. ಸರಿ ಬೇಡ ಸ್ವಾಮಿ, ಕೊಂದ ಬರ್ತೀನಿ. ಸರಿ ಬಿಡಾಗಿ, ಸರಿ ಬೇಡ, ಸರಿ ಬೇಡ. ಅಪ್ಪ ಬಿಡಿ ಸ್ವಾಮಿ, ನನ್ನಪ್ಪ ಮಲ್ಲೇಶ, ಮಲ್ಲಿಕಾರ್ಜುನ, ಬೇಡಿ ಸ್ವಾಮಿ ಬೇಡ. ಏ ನಾ ಕೊಂದ ಬೇಡ, ಸರಿ ಒಳಗೆ ಪಟ್ಟ. ನನ್ನ ಸ್ವಾಮಿ, ಓ ಓ, ನಿನ್ನ ಮಲ್ಲಯ್ಯನನ್ನು ನನಗೆ ಭೇಟಿ ಮಾಡಂಗಲ್ಲ. ಆಯ್ತು ಸ್ವಾಮಿ. ದೇವ, ಮಲ್ಲೇಶ, ಮಲ್ಲಿಕಾರ್ಜುನ, ನನ್ನಪ್ಪ ಸತಿಪತಿಗಳಾದ ನಮಗೆ, ಸತಿಪತಿಗಳಾದ ನಮಗೆ ನಿನ್ನ ನಿಜರೂಪವನ್ನು ತೋರಿಸಿ ಪಾವನಗೊಳಿಸು ತಂದೆ, ಪಾವನಗೊಳಿಸು. ನೋಡ, ನಮಗೆ ಇಬ್ಬರಿಗೆ ಕೊಡೆ ಅಂಗ್ರ. ಆಯ್ತು ಸ್ವಾಮಿ, ಹೇಳ್ತೇನೆ ನಾನು ಈಗ. ತೋರೋತೀವೆ ರೂಪೋ ಮಲ್ಲಯ್ಯ ಬಾರೋ ಜ್ಞಾನ ದೀಪ ಮಲ್ಲಯ್ಯ ತೋರೋತೀವೆ ರೂಪೋ ಮಲ್ಲಯ್ಯ. ಹಾರೋ ಜ್ಞಾನ ರೂಪ ಮಲ್ಲಯ್ಯ ತೋರೋ ತಿವೆ ರೂಪ ಮಲ್ಲಯ್ಯ ಹಾರೋ ಜ್ಞಾನ ಅಪಹಾರ ಮಾಯಾ ಸಂಸಾರ ದೂರ ಅಪಹಾರ ಮಾಯಾ ಸಂಸಾರ ದೂರ ತೋರೋ ತಿವೆ ಇದುವರೆಗೆ ಮಲ್ಲೇಶಪ್ಪ ರಾಮಲಿಂಗಪ್ಪ ಐನಾಪುರ ಮತ್ತು ಸಂಗಡಿಗರಿಂದ ಸನ್ನಾಟ ಜಂಗಮ ಸನ್ನಿವೇಶ ಕೇಳಿದಿರಿ. ಈಗ ಏಕ್ತಾರೆ ಪದಗಳನ್ನು ಕೇಳಿ. ಬಿಡುಬಾಹೆದೋಳು ಡಂಬವ ಮಾನಸದು ಎಡಬಿಡದಿರು ಶಂಭುವ ಬಿಡು ಬಾಹೆದೋಳು ಡಂಬವ ಮಾನಸದು ಎಡಬಿಡದಿರು ಶಂಭುವ ಒಡಲೋಳು ವಂಚಿಸಿ ಹೊರಗೆನಿ ಕೀರ್ತಿಯ ಪಡೆದರೆ ಶಿವ ನಿನಗೆ ಒಲಿಯುವನೇ ಬಿಡುಬಾಹೆದೋಳು ಡಂಬವ ಮಾನಸದು ಎಡಬಿಡದಿರು ಶಂಭುವ ಜನ ಮೆಚ್ಚಿ ನಡಕೊಂಡ ರೇನುಂಟು ಲೋಕದಿ ಮನ ಮೆಚ್ಚಿ ನಡಕೊಂಬುದೇ ಚಂದವೋ ಜನ ಮೆಚ್ಚಿ ನಡಕೊಂಡ ರೇನುಂಟು ಲೋಕದಿ ಮನ ಮೆಚ್ಚಿ ನಡಕೊಂಬುದೇ ಚಂದವೋ